ಕೇಳಿ ಬಾನುಲಿ ಸರಣಿ ಹೈನು ಹೊನ್ನು ಹೊನ್ನು. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಬಾನುಲಿ ಸರಣಿ ಹೈನು ಹೊನ್ನು ಇದರಲ್ಲಿ ಬೇಸಿಗೆಯಲ್ಲಿ ಜಾನುವಾರುಗಳ ನಿರ್ವಹಣೆ ಹಾಗೂ ಕುರಿ ಮತ್ತು ಮೇಕೆಗಳ ಸಾಕಾಣಿಕೆ ಈ ಕುರಿತಂತೆ ಹಾಸನದ ಪಶುಸಂಗೋಪನಾ ಪಾಲಿಟೆಕ್ನಿಕ್ನ ಪ್ರಾಂಶುಪಾಲರಾದ ಡಾ ಗುರುಪ್ರಸಾದ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೇಸಿಗೆಯಲ್ಲಿ ಕುರಿ ಮತ್ತು ಮೇಕೆಗಳ ನಿರ್ವಹಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಬೇಸಿಗೆ ಅಂತ ಅಂದ್ರೆ ಉಷ್ಣಾಂಶ ಸ್ವಲ್ಪ ಹೆಚ್ಚಾಗಿರುತ್ತೆ. ಈಗಂತೂ ಸಾಕಷ್ಟು ಬದಲಾವಣೆಗಳು ಹವಾಮಾನದಲ್ಲಿ ಆದಂತಹ ಸಂದರ್ಭದಲ್ಲಿ ಉಷ್ಣಾಂಶದ ಏರಿಳಿತ ಬೇಸಿಗೆಯಲ್ಲಿ ಹೆಚ್ಚಾಗಿ ಆಗುವಂತದ್ದನ್ನು ನಾವು ಕಾಣಬಹುದು. ಈ ಸಂದರ್ಭದಲ್ಲಿ ನಮ್ಮ ಕುರಿ ಮತ್ತು ಮೇಕೆಗಳನ್ನ ಹೇಗೆ ನಿರ್ವಹಣೆಯನ್ನ ಮಾಡಬೇಕು ಅನ್ನುವಂಥದ್ದು. ಯಾಕೆ ಅಂತಂದ್ರೆ ಈ ಹಿಂದಿನ ಅಧ್ಯಯನಗಳಿಂದ ತಿಳಿದು ಬಂದಿರತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಈ ಬೇಸಿಗೆಯಲ್ಲಿ ಒಂದಷ್ಟು ಅದರ ಇಳುವರಿ ಕಡಿಮೆ ಆಗುತ್ತೆ ಅಥವಾ ತೂಕ ಕಡಿಮೆ ಆಗುತ್ತೆ ಅನ್ನುವಂಥದ್ದು. ಅದು ತೂಕ ಕಡಿಮೆ ಆಗದೆ ನಮ್ಮ ಕೃಷಿಕರಿಗೆ ಲಾಭದಾಯಕವಾಗಿ ಇರುವ ಹಾಗೆ ಹೇಗೆ ಕುರಿ ಮತ್ತು ಮೇಕೆಗಳ ನಿರ್ವಹಣೆಯನ್ನ ಮಾಡಬೇಕು ಅನ್ನುವಂತ ವಿಚಾರಗಳನ್ನ ಇವತ್ತು ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಕೋರವಂಗಲದಲ್ಲಿ ಇರುವಂತಹ ಪಶುಸಂಗೋಪನಾ ಪಾಲಿಟೆಕ್ನಿಕ್ನ ಪ್ರಾಂಶುಪಾಲರಾದ ಡಾ ಗುರುಪ್ರಸಾದ್ ಅವರು ನಮ್ಮೊಂದಿಗೆ ಇದ್ದಾರೆ. ಗುರುಪ್ರಸಾದ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಬೇಸಿಗೆಯಲ್ಲಿ ಒಂದಷ್ಟು ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ, ಯಾಕೆ ಪ್ರತ್ಯೇಕವಾದಂತಹ ನಿರ್ವಹಣಾ ಕ್ರಮಗಳನ್ನು ಬೇಸಿಗೆಯಲ್ಲಿ ಅನುಸರಣೆ ಮಾಡಬೇಕು? ಮೊಟ್ಟ ಮೊದಲನೇದಾಗಿ ನಿರ್ವಹಣೆ ಅಂತ ಬಂದಾಗ ನಾವು ದೈನಂದಿನ ಕಾರ್ಯಚಟುವಟಿಕೆಗಳ ಏನೇನು ಕೈಗೊಳ್ಳುತ್ತೇವೆ ಜಾನುವಾರುಗಳನ್ನ ಸಾಕಾಣಿಕೆಯಲ್ಲಿ, ಕುರಿ ಮೇಕೆಗಳ ಸಾಕಾಣಿಕೆಯಲ್ಲಿ ಅನ್ನೋದನ್ನ ದೈನಂದಿನ ಚಟುವಟಿಕೆಗಳನ್ನ ನಾವು ಸಮಗ್ರವಾಗಿ ಒಟ್ಟುಗೂಡಿಸಿ ಜಾನುವಾರುಗಳ ಅಥವಾ ಕುರಿ ಮೇಕೆಗಳ ಬೆಳವಣಿಗೆಯನ್ನ ಮೇಂಟೈನ್ ಮಾಡಲಿಕ್ಕೆ ಮಾಡತಕ್ಕಂಥ ಕಾರ್ಯಚಟುವಟಿಕೆಗಳಿಗೆ ನಿರ್ವಹಣೆ ಅಂತ ಹೇಳ್ತೇವೆ. ಈ ನಿರ್ವಹಣೆಯಲ್ಲಿ ಹಲವಾರು ವಿಧಗಳಿದ್ದಾವೆ. ನಿರ್ವಹಣೆ ಅನ್ನುವಂಥದ್ದು ನಮ್ಮ ದೈನಂದಿನವಾಗಿ ನಾವು ಮಾಡಲೇಬೇಕಾದಂಥ ಕೆಲವು ಕರ್ತವ್ಯಗಳು. ಇವುಗಳಿಂದ ನಮಗೆ ಜಾನುವಾರುಗಳನ್ನು ಸೂಕ್ತವಾಗಿ ನಿರ್ವಹಣೆ ಮಾಡಲು ಅಥವಾ ಬೆಳವಣಿಗೆಯನ್ನು ನೋಡಿಕೊಳ್ಳೋಕ್ಕೆ ಅನುಕೂಲ ಆಗ್ತದೆ. ಸೊ ಈ ನಿರ್ವಹಣೆಯಲ್ಲಿ ಹಲವಾರು ವಿಧಗಳಿದ್ದಾವೆ. ನಿರ್ವಹಣೆ ಅಂದರೆ ಆಹಾರದ ನಿರ್ವಹಣೆ, ಅವುಗಳ ತಳೀಯ ನಿರ್ವಹಣೆ ಸಂವರ್ಧನೆ ಮಾಡೋದಿರ್ಬೋದು, ಅವುಗಳ ಆರೋಗ್ಯವನ್ನು ಕಾಪಾಡುವಂಥದ್ದಿರ್ಬೋದು, ಅವುಗಳಿಗೆ ನೀಡತಕ್ಕಂಥ ವಸತಿ ಇರ್ಬೋದು, ಹೀಗೆ ಹತ್ತು ಹಲವಾರು ವಿಧವಾದಂಥ ನಿರ್ವಹಣೆಗಳು ಇದ್ದಾವೆ. ಇದರಲ್ಲಿ ನಮಗೆ ಬಹುಮುಖ್ಯವಾಗಿ ನಾವು ನೋಡತಕ್ಕಂಥದ್ದು, ದೈನಂದಿನವಾಗಿ ನಾವು ನೋಡತಕ್ಕಂಥದ್ದು ಅಂತ ಹೇಳಿದ್ರೆ ವಸತಿ ಮತ್ತು ಆಹಾರ ಇವೆರಡನ್ನ ನಾವು ಹೆಚ್ಚಾಗಿ ಗಮನಿಸ್ತೀವಿ. ಜೊತೆಗೆ ಆರೋಗ್ಯಕ್ಕೆ ಸಂಬಂಧಿಸಿದಂಥ ನಿರ್ವಹಣಾ ವಿಧಾನಗಳು ಇವುಗಳೆಲ್ಲವನ್ನ ಒಟ್ಟಾರೆಯಾಗಿ ನಾವು ಎಲ್ಲ ಕಾಲದಲ್ಲೂ ಕೂಡ ಇದನ್ನ ಮಾಡಲೇಬೇಕಾಗ್ತದೆ. ಆದರೆ ಬೇಸಿಗೆಯಲ್ಲಿ ಕೆಲವು ವಿಶೇಷತೆಗಳನ್ನ ಹೊಂದಿರತಕ್ಕಂಥ ನಿರ್ವಹಣಾ ವಿಧಾನಗಳನ್ನ ನಾವು ಅನುಸರಿಸೋದ್ರಿಂದ ಈ ಕುರಿ ಮೇಕೆಗಳಲ್ಲಿ ಒಳ್ಳೆಯ ಬೆಳವಣಿಗೆಯನ್ನು ನಾವು ಕಾಪಾಡಿಕೊಳ್ಳಬಹುದು. ಸೊ ಇವುಗಳಲ್ಲಿ ಅತಿ ಮುಖ್ಯವಾಗಿ ನಾವು ಏನು ಮಾತಾಡ್ತಾ ಇದೀವಿ ಇವತ್ತು, ಬೇಸಿಗೆ ಕಾಲದ ಪ್ರಾಮುಖ್ಯತೆ. ನೀವೀಗಾಗಲೇ ಹೇಳಿದಾಗೆ ಹವಾಮಾನದ ವೈಪರೀತ್ಯಗಳು, ಹವಾಮಾನದ ಏರಿಳಿತಗಳಿಂದಾಗಿ ಬಿಸಿ ಗಾಳಿ, ಹೆಚ್ಚಿನ ಶಾಖ, ನಾವು ಜಾನುವಾರುಗಳನ್ನು ಅಥವಾ ಕುರಿ ಮೇಕೆಗಳನ್ನು ಸಾಕುವಂತಹ ವಾತಾವರಣದಲ್ಲಿ ಏರಿಳಿತವಾಗಿರ್ತಕ್ಕಂಥ ಉಷ್ಣಾಂಶ ವ್ಯತಿರಿಕ್ತವಾದ ಪರಿಣಾಮವನ್ನು ಬೆಳವಣಿಗೆ ಮೇಲೆ ಬೀರೋದು ಸಹಜ. ನಮಗೂ ಕೂಡ ಹೇಗೆ ಮಾರ್ಚಿ ಮೇ ತಿಂಗಳಲ್ಲಿ ಹೆಚ್ಚಿನ ಶಾಖವನ್ನು ಅನುಭವಿಸೋದ್ರಿಂದ ಹಲವಾರು ಮಾರ್ಪಾಡುಗಳನ್ನು ನಾವು ಮಾಡ್ಕೋತೀವಿ. ಅದೇ ರೀತಿಯಾಗಿ ಈ ಪ್ರಾಣಿಗಳಲ್ಲೂ ಕೂಡ ಅದು ಅವಶ್ಯಕ, ಅತ್ಯವಶ್ಯಕ. ಅದನ್ನ ನಮ್ಮ ರೈತಾಪಿ ಜನಗಳು ಅಥವಾ ಕುರಿ ಮೇಕೆ ಸಾಕಾಣಿಕೆದಾರರು ಸಾಕಷ್ಟು ಸಂದರ್ಭಗಳಲ್ಲಿ ನಿರ್ಲಕ್ಷ್ಯ ಮಾಡ್ತಾರೆ. ಅವುಗಳಿಗೂ ಕೂಡ ಬೇಸಿಗೆಯಲ್ಲಿ ತನ್ನದೇ ಆದಂತಹ ಕೆಲವು ವಿಧಾನಗಳನ್ನ, ಕೆಲವು ಮಾರ್ಪಾಡುಗಳನ್ನ ದೈನಂದಿನ ನಿರ್ವಹಣೆಯಲ್ಲಿ ಮಾಡ್ಕೋಬೇಕಾಗ್ತದೆ. ಈ ನಿರ್ವಹಣಾ ವಿಧಾನಗಳು ಅಥವಾ ಮಾರ್ಪಾಡುಗಳು ಏನು ಅನ್ನೋದನ್ನ ನಾವು ಇವತ್ತು ವಿಚಾರ ಮಾಡೋಣ. ಇದರಲ್ಲಿ ಪ್ರಪ್ರಥಮವಾಗಿ ನಾವು ಮಾಡಬೇಕಾದಂಥದ್ದು, ನಾನು ನಿಮಗೆ ಈಗಾಗಲೇ ಹೇಳಿದಾಗೆ ನಿರ್ವಹಣೆಯಲ್ಲಿ ನಾವು ಬಹುಮುಖ್ಯವಾಗಿ ಗಣನೆಗೆ ತೆಗೆದುಕೊಳ್ಳೋದು ಅವುಗಳ ವಸತಿ ನಿರ್ವಹಣೆ, ಆಹಾರ ನಿರ್ವಹಣೆ ಮತ್ತು ಆರೋಗ್ಯದ ಕಡೆ ಗಮನ ಹರಿಸತಕ್ಕಂಥದ್ದು. ವಸತಿನಲ್ಲಿ ಈಗ ಕುರಿ ಮೇಕೆ ಸಾಕಾಣಿಕೆ ಹಲವಾರು ಪದ್ಧತಿಗಳು, ಹಲವಾರು ವಿಧಾನಗಳಲ್ಲಿ ನಾವು ಸಾಕಾಣಿಕೆಯನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಒಂದು ಕೂಡಿಟ್ಟು ಮೇಯಿಸುವಂತಹ ಪದ್ಧತಿ ಅಥವಾ ಹೊರಗಡೆ ಬಿಟ್ಟು ಮೇಯಿಸುವಂತಹ ಪದ್ಧತಿ. ಈ ಎರಡೂ ವಿಧಾನಗಳಲ್ಲಿ ಬೇಸಿಗೆಯಲ್ಲಿ ತನ್ನದೇ ಆದಂತಹ ಕೆಲವು ನಿರ್ವಹಣಾ ಮಾರ್ಪಾಡುಗಳನ್ನು ಮಾಡಿದ್ದೇ ಆದಲ್ಲಿ ಅವುಗಳ ಬೆಳವಣಿಗೆ ದರವನ್ನ ಒಟ್ಟಾರೆಯಾಗಿ ಚೆನ್ನಾಗಿಟ್ಕೋಬಹುದು ಮತ್ತೆ ಅವುಗಳು ಒಳ್ಳೆಯ ತೂಕವನ್ನು ಗಳಿಸೋದಕ್ಕೂ ಕೂಡ ಸಹಕಾರಿಯಾಗಬಲ್ಲವು ಅನ್ನೋದು ನಾವು ಇವತ್ತು ಚರ್ಚೆ ಮಾಡ್ತಿರತಕ್ಕಂಥ ವಿಷಯ. ಹೌದು, ಇದರಲ್ಲಿ ಆಹಾರ ನಿರ್ವಹಣೆ, ಈಗ ನಮ್ಮ ಕುರಿ ಮೇಕೆ ಸಾಕಾಣಿಕೆದಾರರಿಗೆ ಎಲ್ರಿಗೂ ಗೊತ್ತಿರುತ್ತೆ, ಬೇಸಿಗೆನಲ್ಲಿ ಅವು ಕುರಿಗಳು ಜಾಸ್ತಿ ಹೊತ್ತು ಮೇಯೋದಿಲ್ಲ, ಬಿಸಿಲಲ್ಲಿ ಮಲ್ಕೊಂಡ್ಬಿಡ್ತವೆ. ಮೇಯಕ್ ಬಿಟ್ಟಾಗ ಏನಾಗ್ತದೆ, ಅವು ಜಾಸ್ತಿ ಹೊತ್ತು ಬಿಸಿಲಲ್ಲಿ ನಿಂತ್ಕೊಳಕ್ ಆಗೋದಿಲ್ಲ. ಮೇಯ್ತಾ ಜಾಗದಲ್ಲೇ ಮಲ್ಕೊಳ್ಳೋದು ಅಥವಾ ನೆರಳನ್ನ ಹುಡುಕೊಂಡು ಹೋಗುವಂತದ್ದು ಸರ್ವೇ ಸಾಮಾನ್ಯವಾಗಿ ಅವ್ರ ಗಮನಕ್ಕೆ ಬಂದಿರುತ್ತೆ. ಹಾಗಾಗಿ ಕೆಲವು ಬೇಸಿಕ್ ಅಂತ ಏನ್ ಹೇಳ್ತೀವಿ ನಾವು, ಮೂಲಭೂತವಾಗಿ ಪರಿಗಣಿಸಬಹುದಾದಂತಹ ಕೆಲವು ವಿಧಾನಗಳು ಏನಂತ ಹೇಳಿದ್ರೆ, ಅವುಗಳನ್ನ ತಂಪಾದ ಸಮಯದಲ್ಲಿ ಮೇಯಿಸುವಂತದ್ದು. ತಂಪಾದ ಸಮಯದಲ್ಲಿ ಮೇಯಿಸುವಂತದ್ದು ಅಂದ್ರೆ ಸ್ವಲ್ಪ ಬೆಳಗಿನ ಜಾವ ಬೇಗ, ಈಗ ಒಂದು 11 ಗಂಟೆ 12 ಗಂಟೆಗೆ ಅವ್ರು ಮೇಯಕ್ ಬಿಡ್ತಾರೋ ಸಂದರ್ಭದಲ್ಲಿ ಒಂದು 10 ಗಂಟೆ 9 ಗಂಟೆಗೆನೆ ಬಿಟ್ಟು ಒಂದು 11 ಗಂಟೆ ಅಷ್ಟರಲ್ಲಿ ಅವುಗಳನ್ನು ನೆರಳಿರುವಂತಹ ಜಾಗಕ್ಕೆ ಕೂಡಿಟ್ಟು ಆ ತರದ ಒಂದು ಪದ್ಧತಿಯನ್ನು ಫಾಲೋ ಮಾಡಬಹುದು. ಅಂತ ಸಂಜೆಯ ಸಮಯ ಹೆಚ್ಚಿನ ಸಮಯದಲ್ಲಿ ಅವುಗಳನ್ನ ಮೇಯೋದಿಕ್ಕೆ ಬಿಡುವಂತದ್ದು ನಾವು ಫಾಲೋ ಮಾಡಬಹುದು. ಜೊತೆಗೆ ಆಹಾರದ ನಿರ್ವಹಣೆ ಅಂದ್ರೆ ಇದಷ್ಟೇ ಅಲ್ಲ, ಸಮಯದ ನಿರ್ವಹಣೆ ಅಷ್ಟೇ ಅಲ್ಲ, ಆಹಾರದಲ್ಲಿ ನಾವು ಕೊಡ್ತಕ್ಕಂಥ ಆಹಾರ ಸರ್ವೇ ಸಾಮಾನ್ಯವಾಗಿ ಏನಾಗ್ತದೆ, ಬೇಸಿಗೆನಲ್ಲಿ ಎಲ್ಲಿನೂ ಕೂಡ ನಮಗೆ ಹಸಿರು ಮೇವಿನ ಲಭ್ಯತೆ ಕಡಿಮೆ ಆಗ್ಬಿಟ್ಟಿರ್ತದೆ, ಹಸಿರು ಮೇವು ಸಿಗೋದೇ ಇಲ್ಲ. ಬಟ್ ಈ ಒಣಮೇವು ಮತ್ತು ಹಸಿರು ಮೇವಿನ ಎರಡಕ್ಕೂ ಹೋಲಿಸಿದಾಗ ಹಸಿರು ಮೇವು ಸೇವಿಸಿದಂತ ಕುರಿ ಮೇಕೆಗಳು ಹೆಚ್ಚಿನ ಶಾಖವನ್ನು ಉತ್ಪಾದನೆ ಮಾಡೋದಿಲ್ಲ. ಒಣಮೇವು ತಿಂದಾಗ ತಮ್ಮ ದೇಹದ ಉಷ್ಣಾಂಶವನ್ನ ಹೆಚ್ಚುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಮಟ್ಟಿಗೆ ಎಲ್ಲಿ ಹಸಿರಿನ ಲಭ್ಯತೆ ಇದೆ ಅಂದ್ರೆ ಕೆರೆಯ ದಡ ಇರಬಹುದು, ಕಾಲುವೆಯ ಬದುಗಳಲ್ಲಿರಬಹುದು, ಈ ತರ ನೀರಿನ ಮೂಲಗಳಿಗೆ ಸಮೀಪವಾದಂತ ಜಾಗಗಳಲ್ಲಿ ಅವುಗಳನ್ನ ಮೇಯೋದಿಕ್ಕೆ ಕರ್ಕೊಂಡು ಹೋಗೋದು ಸೂಕ್ತ. ಅದನ್ನ ಒಂದನ್ನ ಫಾಲೋ ಮಾಡಬಹುದು. ಎಲ್ಲಿ ನಾವು ಹೊರಗಡೆ ಮೇಯಿಸ್ತೀವಲ್ಲ ಅಂತ ಪದ್ಧತಿನಲ್ಲಿ, ನಾವು ಒಳಗಡೆ ಕೂಡಿಟ್ಟು ಮೇಯಿಸುವಂತ ಸಂದರ್ಭಗಳಲ್ಲಿ ಹಸಿರು ಮೇವನ್ನ ನಾವು ಬೆಳ್ಕೊಳ್ಳೋಕೆ ಅವಕಾಶ ಇರ್ತದೆ. ಆ ಹಸಿರು ಮೇವನ್ನ ಬೆಳೆದಂತದನ್ನ ಹೆಚ್ಚಿನ ಪ್ರಮಾಣದಲ್ಲಿ ಹಸಿರು ಮೇವನ್ನ ನಾವು ಕೊಡಬೇಕಾಗ್ತದೆ. ಒಣಮೇವನ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡು ಅದು ದೇಹದ ಉಷ್ಣಾಂಶ ನಿರ್ವಹಿಸುವುದರಲ್ಲಿ ಸಹಕಾರಿಯಾಗ್ತದೆ. ದೇಹದ ಉಷ್ಣಾಂಶ ಹೆಚ್ಚಾದ್ರೆ ಏನ್ ಸಮಸ್ಯೆ ಆಗುತ್ತೆ? ಹೆಚ್ಚಾದ್ರೆ ಬೆಳವಣಿಗೆ ಮೇಲೆ ಪರಿಣಾಮ ಬೀರುತ್ತೆ. ಯಾಕೆಂತ ಹೇಳಿದ್ರೆ ದೇಹದ ಉಷ್ಣಾಂಶ ಜಾಸ್ತಿ ಆದ ಕೂಡಲೇ ಅದು ಪ್ರಾಣಿ ಕುರಿ ಇರಬಹುದು ಮೇಕೆ ಇರಬಹುದು ಆಹಾರ ಸೇವಿಸುವುದನ್ನು ಕಡಿಮೆ ಮಾಡಿಬಿಡ್ತದೆ. ಯಾಕೆಂತ ಹೇಳಿದ್ರೆ ಅದು ನ್ಯಾಚುರಲ್ ಮೆಕ್ಯಾನಿಸಮ್. ಏನಾಗ್ತದೆ, ಆ ಬಾಡಿ ಟೆಂಪರೇಚರ್ ಏನಿರುತ್ತೆ ದೇಹದ ಉಷ್ಣಾಂಶವನ್ನ ಕಡಿಮೆ ಮಾಡ್ಕೊಳ್ಳಕ್ಕೆ ಅದು ನೈಸರ್ಗಿಕವಾಗಿ ಅದೇ ಪ್ರಯತ್ನ ಮಾಡುತ್ತೆ, ಆಹಾರ ತಿನ್ನೋದನ್ನ ಕಡಿಮೆ ಮಾಡುತ್ತೆ. ನಾವು ತಿನ್ನುವಂತ ಆಹಾರದಲ್ಲಿ ಶಾಖ ಉತ್ಪಾದನೆ ಆಗುತ್ತೆ, ಆಹಾರ ತಿನ್ನೋದು ಕಡಿಮೆ ಮಾಡಿಬಿಡುತ್ತೆ. ಆಹಾರ ತಿನ್ನೋದು ಕಡಿಮೆ ಆಯಿತು ಅಂದ ತಕ್ಷಣ ಅದು ತೂಕದ ಮೇಲೆ ವ್ಯತಿರಿಕ್ತವಾದಂತ ಪರಿಣಾಮ ಉಂಟು ಮಾಡ್ತದೆ. ಸೊ ಹಾಗಾಗಿ ಹಸಿರು ಮೇವನ್ನ ಕೊಡುವಂತದ್ದು ಮತ್ತೆ ಹೆಚ್ಚಿನ ನಾರಿನಂಶ ಇರುವಂತಹ ಆಹಾರವನ್ನ ನಾವು ಕೊಡಬೇಕಾಗ್ತದೆ. ನಾವಾಗಿ ಆಹಾರವನ್ನ ಅವುಗಳಿಗೆ ಒದಗಿಸ್ತಾ ಇದೀವಿ ಎನ್ನುವಂತ ಸಂದರ್ಭದಲ್ಲಿ ನಾರಿನಂಶ ನಾವು ತಿಂಡಿ ಮಿಶ್ರಣ ಕೊಡುವಂತಹ ಪದ್ಧತಿಯನ್ನ ನಾವು ಫಾಲೋ ಮಾಡ್ತಿದೀವಿ ಎನ್ನುವುದಾದ್ರೆ ನಾರಿನಂಶ ಹೆಚ್ಚಿರುವಂತ ಆಹಾರವನ್ನು ಕೊಟ್ಟರೆ ನಾರಿನಂಶದ ಏನಾಗ್ತದೆ, ಹೆಚ್ಚಿನ ನೀರು ಕುಡಿಯೋಂಗಾಗ್ತದೆ, ನೀರು ಕುಡಿತವೆ. ಸೊ ಹಾಗಾಗಿ ಬಾಡಿ ಟೆಂಪರೇಚರ್ ಇರಬಹುದು, ದೇಹದ ಉಷ್ಣಾಂಶ ಮೇಂಟೈನ್ ಆಗ್ತದೆ. ಸೊ ಹಾಗಾಗಿ ನಾರಿನಂಶ ಹೆಚ್ಚು ಇರುವಂತದ್ದು, ಆದ್ರೆ ಪ್ರೋಟೀನ್ ಅಂಶ ಕಡಿಮೆ ಇರಬೇಕು. ಪ್ರೋಟೀನ್ನ ಜಾಸ್ತಿ ಕೊಡಬಾರ್ದು. ಈಗ ನಮ್ಗೆಲ್ಲ ಗೊತ್ತಿದೆ, ನಾವೆಲ್ಲ ನೋಡಿ ಬೇಸಿಗೆ ಸಂದರ್ಭದಲ್ಲಿ ಹೆಚ್ಚಿನ ಮಾಂಸ ತರದ ಆಹಾರಗಳನ್ನ ತಿನ್ನಲ್ಲ, ಯಾಕೆಂತ ಹೇಳಿದ್ರೆ ಹೀಟ್ ಆಗುತ್ತೆ, ಬಾಡಿ ಉಷ್ಣಾಂಶ ಜಾಸ್ತಿ ಆಗುತ್ತೆ. ಸೊ ಪ್ರೋಟೀನ್ ಇರೋದ್ರಿಂದ ಜಾಸ್ತಿ ನಮ್ಮ ದೇಹದ ಉಷ್ಣಾಂಶ ಪಚನ ಕ್ರಿಯೆಯಲ್ಲಿ ಹೆಚ್ಚಾಗ್ತದೆ ಅಂತ ಅನ್ನೋದು ಒಂದು ವೈಜ್ಞಾನಿಕ ಹಿನ್ನೆಲೆ ಅದು. ಸೊ ಹಾಗಾಗಿ ಹೆಚ್ಚಿನ ನಾರಿನಂಶ ಇರುವಂತಹ ಆಹಾರ ಕೊಡುವುದು ಮತ್ತೆ ತಿಂಡಿ ಮಿಶ್ರಣದ ನಾರಿನಂಶದಲ್ಲಿ ಕೊಡುವಂತದ್ದು ಮತ್ತೆ ಹಸಿರು ಮೇವನ್ನ ಸಾಧ್ಯವಾದಷ್ಟು ಮಟ್ಟಿಗೆ ಒದಗಿಸಿಕೊಡುವಂತದ್ದನ್ನ ಫಾಲೋ ಮಾಡೋದ್ರು ಮತ್ತೆ ಸಮಯದ ನಿರ್ವಹಣೆ ಈ ತರ ಮಾಡೋದ್ರ ಮೂಲಕ ಆಹಾರದಲ್ಲಿ ಇವಿಷ್ಟು ನಿರ್ವಹಣೆಯನ್ನ ನಾವು ಮಾಡಬಹುದು. ಈಗ ನೀವು ಹೇಳಿದ್ರಿ ನಾರಿನಂಶ ಹೆಚ್ಚಾಗಿರುವಂತಹ ತಿಂಡಿ ಪದಾರ್ಥವನ್ನು ಕೊಡಬೇಕು ಮತ್ತೆ ಹಸಿರು ಆಹಾರವನ್ನ ನೀಡಬೇಕು ಅಂತ ಹೇಳಿ. ಹಸಿರಾದ್ರೆ ನಾವೆಂತೆಂತದನ್ನ ಬೆಳೆದುಕೊಂಡು ಕೊಡಬಹುದು? ನಾರಿನಂಶ ಇರುವಂತಹ ತಿಂಡಿ ಅಂತ ಅಂದ್ರೆ ಯಾವ್ದಾಗಬಹುದು? ತಿಂಡಿನಲ್ಲಿ ನಾರಿನಂಶ ಅಂತ ಹೇಳಿದ್ರೆ ನಾವು ತಿಂಡಿ ಮಿಶ್ರಣವನ್ನ ಕೊಡುವಂತ ಸಂದರ್ಭದಲ್ಲಿ ಏನಾದ್ರು ಕುರಿ ಮೇಕೆಗೆ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ಅದರಲ್ಲಿ ಭೂಸದ ಪ್ರಮಾಣ ಜಾಸ್ತಿ ಕೊಡಬಹುದು. ಭೂಸ ಇರುತ್ತಲ್ಲ, ಆ ಭೂಸದ ಪ್ರಮಾಣವನ್ನ ಸ್ವಲ್ಪ ಹೆಚ್ಚು ಮಾಡಿದ್ರೆ ಅದರಲ್ಲಿ ನಾರಿನಂಶ ಜಾಸ್ತಿ ಇರುತ್ತೆ. ಸೊ ಅದನ್ನ ಪ್ರಮಾಣವನ್ನ ಜಾಸ್ತಿ ಮಾಡಬಹುದು. ಈಗ ಹಸಿರು ಮೇವನ್ನ ಅಂತ ಹೇಳಿದ್ರೆ ಸಾಕಷ್ಟು ನಮ್ಗೆ ಬಹುವಾರ್ಷಿಕ ಹುಲ್ಲಿನ ತಳಿಗಳು ಮೇವನ್ನ ಬೆಳಕೊಳ್ಳುವಂತ ಸಂದರ್ಭ ಅಥವಾ ಅವಕಾಶ ಇದ್ದಂತದಲ್ಲಿ ಯಾವುದೇ ತರವಾದಂತ ಹಸಿರು ಹುಲ್ಲಿನ ತಳಿಗಳು, ಈಗ COFS 29 ಇರಬಹುದು, COFS 31 ಈ ತರದ ಬಹುವಾರ್ಷಿಕ ಹುಲ್ಲಿನ ತಳಿಗಳಿದಾವೆ, ಆ ಹುಲ್ಲಿನ ಆಹಾರವನ್ನ ಅಥವಾ ಬೆಳೆದಂತ ಹುಲ್ಲನ್ನ ಅವುಗಳಿಗೆ ಚಾಪ್ ಮಾಡಿ ಕೊಡುವಂತದನ್ನ ಫಾಲೋ ಮಾಡಿದ್ರೆ ಹಸಿರು ಮೇವನ್ನ ಒದಗಿಸಿದಂತದ್ದು ಆಗುತ್ತೆ. ಈವನ್ ನಮ್ಗೆ ಅವಕಾಶ ಇದ್ದಂತೆ ಆದ್ರೆ ಮೆಕ್ಕೆಜೋಳ ಇರಬಹುದು ಅಥವಾ ಬಿಳಿ ಜೋಳ, ನಾವೀಗ ಏನ್ ದನಗಳಿಗೆ ಕೊಡ್ತೀವಲ್ಲ ಆಹಾರವಾಗಿ, ಆ ಹಸಿರು ಮೇವನ್ನು ಕೂಡ ನಾವು ಉಪಯೋಗಿಸಬಹುದು, ಅವನ್ನು ಕೊಡಬಹುದು. ಯಾಕೆಂತ ಹೇಳಿದ್ರೆ ಬೇಸಿಗೆನಲ್ಲಿ ಇವುಗಳ ಲಭ್ಯತೆ ನಮ್ಗೆ ಪ್ರಶ್ನಾರ್ಥಕವಾಗಿರೋದ್ರಿಂದ ಮೇವಿನ ಮರಗಳು, ಅಗಸೆ ಇರಬಹುದು, ನುಗ್ಗೆ ಇರಬಹುದು, ಹಾಲ್ವಾಣ, ಈ ತರದ ಮರಗಳ ಬೇವು, ಹೆಬ್ಬೇವು, ಈ ತರದ ಮೇವು ಸಿಗ್ತದೆ ನಮ್ಗೆ. ಸೊಪ್ಪು, ಆ ಹಸಿರು ಸೊಪ್ಪನ್ನು ಕೂಡ ಕೊಡೋದ್ರಿಂದ ಅವುಗಳ ಆಹಾರದ ನಿರ್ವಹಣೆ ಮಾಡಿ ಅವು ದೇಹ ತೂಕ ಹೆಚ್ಚಾಗದಂಗೆ ನಾವು ಕ್ರಮ ವಹಿಸಬಹುದು. ಈಗ ಒಂದ್ ವೇಳೆ ಉಷ್ಣಾಂಶ ಹೆಚ್ಚಳ ಆಗಿ ಅದರ ಒಂದು ಬೆಳವಣಿಗೆಯ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂತ ಹೇಳಿ, ನಮ್ಮ ಹೈನುಗಾರರು ಅಥವಾ ಜಾನುವಾರುಗಳನ್ನು ಸಾಕ್ತಕ್ಕಂಥವ್ರು ಕಣ್ಕಳ ಅಂತದ್ ಹೆಂಗೆ? ಯಾಕೆಂದ್ರೆ ಗೊತ್ತಾಗಲ್ಲ ಅವ್ರಿಗೆ ತಕ್ಷಣ. ಇದು ಸ್ವಲ್ಪ ಟ್ರಿಕ್ಕಿನೇ, ಯಾಕೆಂತ ಹೇಳಿದ್ರೆ ತಕ್ಷಣ ಗೊತ್ತಾಗಲ್ಲ. ಈಗ ನಾನೀಗ ಹೇಳಿದಾಗೆ ಹಾಲು ಕೊಡುವ ಹಸು ಆದ್ರೆ ಏನಾಗ್ತದೆ, ಪಟ್ಟಂತ ಹಾಲು ಕಡಿಮೆ ಆಗ್ತದೆ ಗೊತ್ತಾಗ್ಬಿಡ್ತದೆ. ಈ ಕುರಿ ಮೇಕೆಗಳಲ್ಲಿ ಅದ್ರ ಬೆಳವಣಿಗೆ ಹೇಗೆ ಬರ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ನಾವು ಫಂಡಮೆಂಟಲ್ ಮ್ಯಾನೇಜ್ಮೆಂಟ್ ಅಂತೀವಿ, ಬೇಸಿಕ್ ಮ್ಯಾನೇಜ್ಮೆಂಟ್ ಅಲ್ಲಿ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಪ್ರತಿ ವಾರ ನಾವು ಮರಿಗಳನ್ನ ತೂಕ ಹಾಕ್ಬೇಕು ಫಾರ್ಮಲ್ಲಿ. ಈಗ ನಾವು ವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡ್ತಾ ಇದೀವಿ ಫಾರ್ಮ್ ಅಂದ್ರೆ, ಪ್ರತಿ ವಾರ ತೂಕ ಮಾಡ್ತೀವಿ ನಾವು. ಅದನ್ನ ನಾವು ರೈತರಿಗೆ ಸಾಕಷ್ಟು ತರಬೇತಿಗಳಲ್ಲಿ ಕೂಡ ಬಂದಂತ ಸಂದರ್ಭಗಳಲ್ಲಿ ಅವ್ರಿಗೆ ಮನದಟ್ಟು ಮಾಡಿರ್ತೀವಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್, ಯಾವುದೇ ಕಾರಣಕ್ಕೂ ಅವರು ಅದನ್ನ ತೂಕ ಮಾಡಬೇಕು, ಪ್ರತಿ ವಾರ ತೂಕ ಮಾಡ್ತಿರ್ಬೇಕು. ಆ ತೂಕದಲ್ಲಿ ಗೊತ್ತಾಗ್ಬಿಡುತ್ತೆ ನಮ್ಗೆ, ಹೋದ ವಾರ 3/4 kg ಜಾಸ್ತಿ ಆಗಿತ್ತು ಅಥವಾ 1/4 kg ಬಂದಿತ್ತು, ಈಗ ಸಡನ್ ಆಗಿ 3/4 kg ಬಂದಿದೆ, 1 kg ಬಂದಿದೆ, ಅದು ಅವ್ರಿಗೆ ಇಂಡಿಕೇಶನ್ ತೂಕ ಕಡಿಮೆ ಆಗಿದೆ ಅಂತ ಹೇಳಿದ್ರೆ. ಅದರ್ವೈಸ್ ಬೇರೆ ದೇಹದ ಬದಲಾವಣೆ ಅಷ್ಟು ಸುಲಭವಾಗಿ ನಮ್ಗೆ ಗೊತ್ತಾಗಲ್ಲ. ಮತ್ತೆ ಹಾಲು ಕುಡಿಸ್ತಾ ಇರುವಂತ ಕುರಿ ಮೇಕೆಗಳಲ್ಲಿ ಅಲ್ಲಿ ಗೊತ್ತಾಗ್ತದೆ, ಮರಿ ತುಂಬಾ ಕಷ್ಟಪಡ್ತಾ ಇರ್ತದೆ ಹಾಲು ಕುಡಿದಕ್ಕೆ, ಸೇರಿಸ್ಕೊಳ್ತಾ ಇರೋಲ್ಲ, ಯಾಕೆಂದ್ರೆ ಹಾಲಿನ ಉತ್ಪಾದನೆ ಕಡಿಮೆ ಆಗಿರುತ್ತೆ. ಇವೆಲ್ಲ ಇಂಡಿಕೇಶನ್ಸ್ ಕೆಲವನ್ನ ನೋಡಿಕೊಂಡು ಅದ್ರ ಪ್ರಕಾರವಾಗಿ ನಾವು ನಿರ್ವಹಣೆಯನ್ನ ಮಾರ್ಪಾಡನ್ನ ಮಾಡ್ಕೋಬಹುದಾಗುತ್ತೆ. ಇತ್ತೀಚೆಗೆ ಈ ಸ್ಟಾಲ್ ಫೀಡಿಂಗ್ ಅನ್ನುವಂಥದ್ದು ಬಂದಿದೆ ಅಂತ ಅಂದ್ರೆ, ಕೊಟ್ಟಿಗೆನಲ್ಲಿ ನಾವು ಕುರಿಗಳನ್ನ ಕೂಡಿಟ್ಟು ಸಾಕುವಂಥದ್ದು, ಇಲ್ಲಿ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸಬೇಕು? ಯಾಕೆ ಅಂತ ಅಂದ್ರೆ ಅಲ್ಲಿ ಆಲ್ರೆಡಿ ನೆರಳಿರುತ್ತೆ, ನೆರಳಿದ್ದಾಗ್ಯೂ ಕೂಡ ಉಷ್ಣಾಂಶ ವಾತಾವರಣದಲ್ಲಿ ಜಾಸ್ತಿ ಆಗುತ್ತೆ, ಅದನ್ನ ಹೇಗೆ ನಿರ್ವಹಣೆ ಮಾಡ್ತಕ್ಕಂಥದ್ದು? ಈಗ ಸಾಕಷ್ಟು ನಾವು ಸ್ಟಾಲ್ ಫೀಡಿಂಗ್ ಬಗ್ಗೆ ಬಹಳ ಕೇಳಿ ಬರ್ತಾ ಇದೀವಲ್ವಾ, ಇಲ್ಲಿ ಆಲ್ರೆಡಿ ಅವನ್ನ ನಾವು ಕೂಡಿಟ್ಟು ಹಾಕಿರ್ತೀವಿ, ಮತ್ತೆ ನೆರಳಿರುತ್ತೆ, ಮೇಲ್ಛಾವಣಿ ಎಲ್ಲ ಇರುತ್ತವೆ, ವ್ಯವಸ್ಥಿತವಾದಂತಹ ಒಂದು ಶೆಡ್ ಗಳನ್ನು ನಾವು ನಿರ್ಮಾಣ ಮಾಡಿರ್ತೀವಿ. ಸೊ ಈ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಅಲ್ಲಿ ನಾವು ಯಾವ ಮೆಟೀರಿಯಲ್ ಅಥವಾ ಯಾವ ಒಂದು ಪದಾರ್ಥಗಳಿಂದ ನಾವು ಅವುಗಳ ಮೇಲ್ಛಾವಣಿಯನ್ನು ನಿರ್ಮಿಸಿದೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ಈಗ ನಾವು ಸಾಕಷ್ಟು ಸಂದರ್ಭಗಳಲ್ಲಿ ಆರ್ಥಿಕ ಹಿತದೃಷ್ಟಿಯಿಂದ ಶೀಟ್ಗಳನ್ನ ಆ ತರದವನ್ನೇ ನಾವು ಪ್ರಪಗೇಟ್ ಮಾಡಿರ್ತೀವಿ, ಆ ತರದವನ್ನೇ ಹಾಕೊಳ್ಳಿ ಅಂತ ಹೇಳಿರ್ತೀವಿ, ಇವೆಲ್ಲ ಸ್ವಲ್ಪ ಹೀಟ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಆವಾಗ ನಾವು ಬೇರೆ ವಿಧವಾದಂತ ಒಳಗಡೆ ಉಷ್ಣಾಂಶ ಏರಿಕೆ ಆಗದಂತೆ ಮೇಲ್ಛಾವಣಿಗೆ ಬಿಳಿ ಬಣ್ಣ ಬೆಳೆಯೋದಿರ್ಬೋದು, ಮೇಲೆ ಗಿಡ ಮರದ ಸೊಪ್ಪುಗಳನ್ನ ಯಾವ್ದಾದ್ರು ಬಳ್ಳಿನ ಹಬ್ಬಿಸೋದಿರ್ಬೋದು, ಈ ತರದನ್ನ ಮಾಡ್ಕೋಬಹುದು. ಜೊತೆಗೆ ಈ ತರ ಕುಡಿಟ್ಟು ಮೇಯಿಸುವ ಪದ್ಧತಿಯಲ್ಲಿ ವ್ಯವಸ್ಥಿತವಾದಂತಹ ಒಂದು ಶೆಡ್ ಅಥವಾ ಕೊಟ್ಟಿಗೆಯನ್ನು ಅವಕ್ಕೆ ನಿರ್ಮಾಣ ಮಾಡಿರೋದ್ರಲ್ಲಿ ನಾವು ಮೊದಲೇ ಮುಂಜಾಗ್ರತೆ ವಹಿಸಿರ್ತೇವೆ, ಗಾಳಿ ಆಡೋದಿಕ್ಕೆ ಸಾಕಷ್ಟು ಪ್ರಾವಿಷನ್ಸ್ ಮಾಡಿರ್ತೀವಿ, ಅದಕ್ಕೆ ಗಾಳಿ ಆಡೋದಿಕ್ಕೆ ಸಾಕಷ್ಟು ಅವಕಾಶಗಳನ್ನು ಮಾಡಿಕೊಟ್ಟಿರ್ತೀವಿ. ಸೊ ಅಲ್ಲಿ ಏನ್ ಮಾಡಬೇಕು ಅಂತ ಹೇಳಿದ್ರೆ, ನಾವು ಗಾಳಿ ಒಂದ್ ಕಡೆಯಿಂದ ಬಂದಿದ್ದು ಇನ್ನೊಂದ್ ಕಡೆ ಹೋಗುವಾಗ ವ್ಯವಸ್ಥೆಯನ್ನು ಮಾಡಿಕೊಂಡಿರ್ಬೇಕು. ಒಂದ್ ಕಡೆಯಿಂದ ಬಂದಂತದ್ದು ಸಾಧಾರಣವಾಗಿ ನಿಮ್ಗೆ ಗೊತ್ತಿರುತ್ತೆ, ಕುರಿ ಮೇಕೆ ಶೆಡ್ ನಿರ್ಮಾಣ ಮಾಡಿದಾಗ ಕೇವಲ ಕೆಲವು ಕಾಲ್ ಭಾಗ ಮಾತ್ರ ಅದು ಗೋಡೆ ಇರುತ್ತೆ, ಇನ್ಮುಕ್ಕಾಲ್ ಭಾಗ ನೀವು ಓಪನ್ನೇ, ಅಂದ್ರೆ ಗಾಳಿ ಆಡೋಕ್ಕೆ ಅವಕಾಶ ಮಾಡಿಕೊಟ್ಟಿರ್ತೀವಿ. ಆ ಗಾಳಿ ಆಡುವಂತ ಜಾಗ ಅಥವಾ ಗಾಳಿ ಆಡುವ ವಿಧಾನ ಥ್ರೂ ಅಂಡ್ ಥ್ರೂ ಅಂತ ಏನ್ ಹೇಳ್ತೀವಲ್ಲ, ಒಂದ್ ಕಡೆ ಬಂದಿದ್ದು ಒಂದ್ ಕಡೆ ಹೋಗುವ ಹಾಗೆ ಇರಬೇಕು. ಸೊ ಅದರಿಂದ ಅನುಕೂಲ ಆಗ್ತದೆ. ಜೊತೆಗೆ ಆ ಶೆಡ್ ನಿರ್ಮಾಣ ಮಾಡುವಾಗ, ಶೆಡ್ ನಿರ್ಮಾಣ ಮಾಡುವಾಗ ನಾವು ಸಾಕಷ್ಟು ವೈಜ್ಞಾನಿಕ ಸಲಹೆಗಳನ್ನು ನೀಡುವಾಗ ಅವ್ರಿಗೆ ಹೇಳಿರ್ತೇವೆ ಏನಂತ ಹೇಳಿದ್ರೆ, ಪೂರ್ವಾಭಿಮುಖವಾಗಿ ಅಥವಾ ಪೂರ್ವ ಪಶ್ಚಿಮ ಅಭಿಮುಖವಾಗಿ ಆ ಶೆಡ್ ಅನ್ನು ನಿರ್ಮಾಣ ಮಾಡೋದು ಸೂಕ್ತ. ಇದು ಯಾಕೆ ಅಂತ ಹೇಳಿದ್ರೆ, ನಮಗೆ ಸಾಧಾರಣವಾಗಿ ನಮಗೆ ಬರುವಂತದ್ದು ನೈಋತ್ಯ ಮಾರುತಗಳು ಮತ್ತೆ ಈಶಾನ್ಯ ಮಾರುತಗಳು, ಗಾಳಿ ಬೀಸೋದು ನೈಋತ್ಯದಿಂದ ಅಥವಾ ಈಶಾನ್ಯದಿಂದ ಹಿಂಗಾರು ಮುಂಗಾರಿನಲ್ಲಿ. ಸೊ ಆ ಗಾಳಿ ಬಂದಾಗ ಪೂರ್ವಾಭಿಮುಖವಾಗಿ ಅಥವಾ ಪಶ್ಚಿಮಾಭಿಮುಖವಾಗಿದ್ದಾಗ ಆ ಗಾಳಿ ಒಂದು ಕಡೆ ಕಿಟಕಿಯಿಂದ ಇನ್ನೊಂದ್ ಕಡೆ ಕಿಟಕಿಯಿಂದ ಸಲೀಸಾಗಿ ಸರಾಗವಾಗಿ ಹೋಗುತ್ತೆ. ಆ ಹೋಗುವಾಗ ಒಳಗಡೆ ಇರತಕ್ಕಂತ ಪ್ರಾಣಿಗಳ ಉಷ್ಣಾಂಶವನ್ನ ಕೂಡ ತೆಗೆದುಕೊಂಡು ಹೋಗುತ್ತೆ. ತಂಪಾದ ಗಾಳಿ ಸ್ವಲ್ಪ ಭಾರವಾಗಿರುತ್ತೆ, ಸೊ ಅದು ಕೆಳ ಕೂರುತ್ತೆ, ಕೆಳಗಡೆ ಇರತಕ್ಕಂತ ಹೆಚ್ಚಾಗಿರುವಂತ ಗಾಳಿಯನ್ನ ಹೊರಗಡೆ ಹಾಕಲಿಕ್ಕೆ ಸಹಕಾರಿಯಾಗುತ್ತೆ. ಸೊ ಆ ತರ ವ್ಯವಸ್ಥೆಯನ್ನು ನಾವು ಮಾಡ್ಕೋಬೇಕು ಕೂಡಿಟ್ಟು ಮಾಡಿಸುವಂತ ಪದ್ಧತಿಗಳಲ್ಲಿ. ಮತ್ತೆ ಅವಕಾಶವಿದ್ದಲ್ಲಿ ಅನುಕೂಲಕರ ಇದ್ದಂತಲ್ಲಿ, ಈಗೆಲ್ಲ ಸ್ಪ್ರಿಂಕ್ಲರ್ಸ್ ಫಾಗರ್ಸ್ ಅಂತೆಲ್ಲ ಬರ್ತವೆ, ನೀರನ್ನು ಚಿಮ್ಮಿಸುವಂತ ಫ್ಯಾನ್ಗಳು, ದೊಡ್ಡ ದೊಡ್ಡ ಫ್ಯಾನ್ಗಳು ಈ ಮದುವೆ ಮನೆಗಳಲ್ಲೆಲ್ಲ ನೋಡಿರ್ತೀವಿ, ಆ ತರದ ಫ್ಯಾನ್ಗಳನ್ನು ಕೂಡ ಎಲ್ಲಾದ್ರೂ ಒಂದ್ ಕಡೆ ಹಾಕಿದ್ರು ಸಾಕು, ಅದ್ರ ಮುಂದೆ ಒಂದು ಗುಣಿ ತಾಟ ಅಥವಾ ಗುಣಿ ಚೀಲನ್ನ ನೀರಿನಲ್ಲಿ ಎದ್ದುಬಿಟ್ಟು ಆ ಫ್ಯಾನ್ ಮುಂದೆ ಹಚ್ಚಿಬಿಟ್ರೆ ಅದು ತಂಪಾದ ಗಾಳಿಯನ್ನ ಬೀಸುತ್ತೆ. ಮತ್ತೆ ಕಿಟಕಿಗಳಿಗೆ ತಂಪು ಪರದೆಗಳು ಅಂತ ಹೇಳ್ತೀವಿ, ತಂಪು ಪರದೆ ಅಂದ್ರೆ ಪರದೆ ಅಲ್ಲ, ಚೀಲಗಳನ್ನ, ಬಟ್ಟೆ ಅಥವಾ ಕಾಟನ್ ಬಟ್ಟೆಗಳನ್ನ ನೀರಿನಲ್ಲಿ ಎದ್ದುಬಿಟ್ಟು ಅತಿ ಹೆಚ್ಚು ಈಗ 34-35 degrees ಎಲ್ಲ ಹೋಗ್ತದೆ ಒಂದೊಂದ್ಸತಿ ಉಷ್ಣಾಂಶ, ಆ ಸಂದರ್ಭದಲ್ಲಿ ಕಿಟಕಿಗಳಿಗೆ ಅವುಗಳನ್ನು ಅಳವಡಿಸೋದ್ರಿಂದ ಕೂಡ ತಂಪಾದ ಹವೆ ಅಥವಾ ತಂಪಾದ ಗಾಳಿ ಶೆಡ್ ನಲ್ಲಿ ಸರ್ಕ್ಯುಲೇಟ್ ಆಗುತ್ತೆ, ಆರಾಮದಾಯಕವಾಗಿ ಕುರಿ ಮೇಕೆಗಳು ಇರ್ತವೆ. ಈ ತರ ಕೂಡಿಟ್ಟು ಮೇಯಿಸುವಂತ ಪದ್ಧತಿನಲ್ಲಿ ನಾವು ಈ ತರದ ಮುಂಜಾಗ್ರತಾ ಕ್ರಮಗಳನ್ನ ನಾವು ಅನುಸರಿಸಬೇಕು. ಈ ಬೇಸಿಗೆಯ ಮತ್ತೊಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಬೇಸಿಗೆನಲ್ಲಿ ನಮ್ಮ ಕುರಿಗಾಹಿಗಳೇನಿರ್ತಾರೋ ಅವರು ಸ್ವಲ್ಪ ವಲಸೆ ಹೋಗೋ ಅಂತ ಪ್ರಮಾಣ ಜಾಸ್ತಿ, ಹೊರಗೆ ಹೋಗ್ತಾರೆ, ಎಲ್ಲೆಲ್ಲಿ ಆಹಾರ ಮೇವು ಸಿಗುತ್ತೋ ಆ ಕಡೆಗೆ ಸುಮಾರು 150-200 kilometers ದೂರದವರೆಗೂ ಕೂಡ ಹೋಗೋ ಅಂತದನ್ನ ನೋಡಬಹುದು. ಈಗ ಶಿರಾದಿಂದ ಚಿತ್ರದುರ್ಗ, ಮೊಳಕಾಲ್ಮೂರು, ಅಲ್ಲಿಂದ ಎಲ್ಲ ಈ ಹಾಸನದ ಭಾಗಕ್ಕೆ ಬರ್ತಾರೆ. ಹೀಗೆ ಹೋಗುವಂತ ಸಂದರ್ಭದಲ್ಲಿ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ? ಮೊಟ್ಟ ಮೊದಲನೇದಾಗಿ ಅವರು ಅವರು ಪ್ರತಿದಿನ ಒಂದೊಂದು ಜಾಗವನ್ನು ಬದಲಾಯಿಸ್ತಾ ಇರ್ತಾರೆ. ಸೊ ಈ ಸಂದರ್ಭದಲ್ಲಿ ಅವರು ಗಮನ ಇಟ್ಕೋಬೇಕಾಗ್ತಿರೋದು ಏನಂತ ಹೇಳಿದ್ರೆ, ಕುರಿಗಾಹಿಗಳು ಈಗೆಲ್ಲ ನಮ್ಮಲ್ಲಿ ಮೊಬೈಲ್ ಗಳಿದಾವೆ, ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿ, ಅವರು ಹೋಗ್ತಾ ಇರತಕ್ಕಂತ ನೆಕ್ಸ್ಟ್ ಜಾಗ ಅಥವಾ ಮುಂದಿನ ಜಾಗ ಯಾವುದು, ಯಾಕೆಂತ ಹೇಳಿದ್ರೆ ಅವರು ಒಬ್ಬರನ್ನೊಬ್ಬರು ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಮುಂದಿನ ಕುರಿಗಾಹಿ ಹತ್ರ ಮಾಹಿತಿ ಪಡ್ಕೋಬೇಕು, ಅಲ್ಲಿ ಯಾವ ರೀತಿ ಇದೆ ವಾತಾವರಣ, ಹೇಗಿದೆ, ಏನಿದೆ ಅಂತ. ಸಾಧ್ಯವಾದಷ್ಟು ಮಟ್ಟಿಗೆ ನಾನು ಈಗ ಮೊದಲೇ ಹೇಳದಂತೆ, ಅವುಗಳ ಮೇಯೋದಿಕ್ಕೆ ಏನು ಅವರು ಜಾಗಗಳನ್ನು ಆಯ್ಕೆ ಮಾಡ್ತಾರಲ್ಲ, ಅವು ನೀರಿನ ಮೂಲಗಳಿಗೆ ಹತ್ತಿರವಿರುವಂತಹ ಜಾಗಗಳೇ ಆಗಿರಬೇಕು. ಯಾಕೆ ಅಂತ ಹೇಳಿದ್ರೆ ನೀರಿನ ಲಭ್ಯತೆ ಬಹಳ ಇಂಪಾರ್ಟೆಂಟ್. ಬೇಸಿಗೆನಲ್ಲಿ ಕುರಿಮೇಕೆಗಳು ಒಂದ್ಸತಿ ನೀರು ಕುಡಿದು ಅಥವಾ ಬೆಳಗ್ಗೆನೋ ಅಥವಾ ಸಂಜೆನೋ ಒಂದೇ ಸತಿ ಕುಡಿಯುವಂತಹ ಸಂದರ್ಭಗಳಿರ್ತವೆ, ಆದ್ರೆ ಬೇಸಿಗೆನಲ್ಲಿ ಅವಕ್ಕೆ ಪದೇ ಪದೇ ಬೇಕಾಗಬೇಕು. ಹಾಗಾಗಿ ನೀರಿನ ಮೂಲಗಳಿಗೆ ಸಮೀಪವಾದಂತಹ ಸ್ಥಳಗಳನ್ನು ಆಯ್ಕೆ ಮಾಡಿಕೊಳ್ಳುವುದು ಸೂಕ್ತ ಸಾಧ್ಯವಾದಷ್ಟು ಮಟ್ಟಿಗೆ. ಜೊತೆಗೆ ಈ ನೀರಿನ ಮೂಲಗಳ ಪಕ್ಕದಲ್ಲಿ ಹಸಿರು ಮೇವು ಇರ್ತದೆ. ನಾನು ಈಗಾಗಲೇ ಹೇಳಿದಾಗೆ ಮೇವಿನ ಮರಗಳ ಸೊಪ್ಪನ್ನು ಉಪಯೋಗಿಸ್ಕೊಳ್ಳೋದಿರ್ಬೋದು, ದಾರಿನಲ್ಲಿ ಹೋಗ್ತಾ ಹೋಗ್ತಾ ಎಲ್ಲಿ ಮೇವಿನ ಮರದ ರೋಡ್ ಸೈಡ್ ಅಲ್ಲಿ ಸಿಗ್ತಕ್ಕಂಥ ಸೊಪ್ಪುಗಳನ್ನು ಉಪಯೋಗಿಸ್ಕೊಳ್ಳೋದಂಥದ್ದು, ಆ ಥರದ್ದನ್ನು ಮಾಡ್ಕೋಬಹುದು. ಮತ್ತೆ ಬೇರೆ ವಸತಿಯ ನಿರ್ವಹಣೆ ಆಗಿರ್ಬೋದು, ಆಹಾರದ ನಿರ್ವಹಣೆ ಆಗೋದು ಬರೋದೇ ಇರೋದ್ರಿಂದ ಅವರು ಒಂದು ಮುಖ್ಯವಾಗಿ ಗಮನಹರಿಸಬೇಕಾದಂಥದ್ದು, ಅವರಿಗೆ ಮೇಯಿಸ್ತಕ್ಕಂಥ ಜಾಗ ನೀರಿನ ಮೂಲಗಳಿಗೆ ಹತ್ತಿರವಾಗಿರುವಂತಹ ಜಾಗಗಳನ್ನು ಆಯ್ಕೆ ಮಾಡಿಕೊಳ್ಳೋದು ಸೂಕ್ತ. ಸೂಕ್ತವಾದದ್ದು ನೀರಿನ ಮೂಲವನ್ನ ಅವರು ಕಂಡ್ಕೋಬೇಕು. ಬೇಸಿಗೆನಲ್ಲಿ ಒಂದಷ್ಟು ರೋಗಗಳು ಬೇಸಿಗೆನಲ್ಲೇ ಬರುವಂತದ್ದು ಕೆಲವು ಇದ್ದಾವೆ. ಯಾವೆಲ್ಲ ರೋಗಗಳು ಬರತಕ್ಕಂತ ಸಾಧ್ಯತೆ ಇದೆ, ಅದರ ನಿರ್ವಹಣೆ ಹೇಗೆ ಮತ್ತೆ ಮುಂಜಾಗ್ರತಾ ಕ್ರಮ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಬೇಸಿಗೆಯಲ್ಲಿ ನೀವು ಹೇಳಿದಾಗೆ ರೋಗ ರುಜಿನಗಳು ಜಾಸ್ತಿ, ಎಲ್ಲಾ ಜಾನುವಾರುಗಳಲ್ಲಿ ಜಾಸ್ತಿ, ಕುರಿಮೇಕೆಗಳಲ್ಲಂತೂ ಇನ್ನೂ ಹೆಚ್ಚು. ಈಗಾಗಲೇ ಪಶುಪಾಲನೆ ಮತ್ತು ಪಶುವೈದ್ಯ ಸೇವಾ ಇಲಾಖೆ ವತಿಯಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲಾ ಕುರಿಗಾಹಿಗಳಿಗೆ ಸಂದೇಶವನ್ನು ನೀಡ್ತಾರೆ. ಮತ್ತೆ ಅವರು ಯಾವ ಜಾಗದಲ್ಲಿ ಈವನ್ ವಲಸೆ ಬಂದವರಂತವರಾದ್ರೂ ಕೂಡ ಆ ಏರಿಯಾದಲ್ಲಿ ಬರ್ತಕ್ಕಂತ ನಮ್ಮ ಏನು ಸಂಸ್ಥೆಗಳಿರ್ತವೆ, ವೆಟರ್ನರಿ ಡಿಸ್ಪೆನ್ಸರಿಗಳು ಅಥವಾ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಗಳಿರ್ತವೆ, ಅಲ್ಲಿನ ಸಿಬ್ಬಂದಿ ಅವರಿಗೆ ಮಾಹಿತಿಯನ್ನು ಮಾಡಿಕೊಟ್ಟು ಸೂಕ್ತವಾಗಿ ಮುಂಜಾಗ್ರತೆಯಾಗಿ ಲಸಿಕೆಗಳನ್ನು ಹಾಕಿಸಲಿಕ್ಕೆ ಕ್ರಮ ವಹಿಸ್ತಾರೆ. ಆ ಲಸಿಕೆಗಳನ್ನ ತಪ್ಪದೆ, ಯಾವುದೇ ಕಾರಣಕ್ಕೂ ಅದನ್ನ ತಪ್ಪದೆ ಲಸಿಕೆಗಳನ್ನು ಪಡೆದುಕೊಳ್ಳೋದು ಸೂಕ್ತ. ಜೊತೆಗೆ ಕಾಯಿಲೆಗಳು, ಈ ಕಾಯಿಲೆಗಳಲ್ಲೇ ರೋಗ ಇರಬಹುದು, PPR ಅಂತ ಹೇಳ್ತೀವಿ, ಕಾಲುಬಾಯಿ ಜ್ವರ, ಕುರಿಗಳಲ್ಲೂ ಕೂಡ ಬಹಳ ಎಲ್ಲದಕ್ಕೂ ಮುಖ್ಯವಾಗಿ ಈಟಿ ಕರುಳುಬೇನೆ ಮತ್ತು ಬ್ಲೂಟಂಗ್ ಅಂತ ಹೇಳಿ ನೀಲಿನಾಲ್ಗೆ ರೋಗ, ಇದು ಸೊಳ್ಳೆಗಳಿಂದ ಬೇಸಿಗೆ ಕಾಲದಲ್ಲೇ ಬರೋದು ಜಾಸ್ತಿ. ಸೊ ಸೊಳ್ಳೆಗಳು ಬರದಂತ ಜಾಗದಲ್ಲಿ ಅವುಗಳನ್ನ ಕೂಡಾಕೋದು ಅಥವಾ ಸೊಳ್ಳೆಗಳಿಗೆ ಬರದಂತೆ ಹೊಗೆ ಹಾಕೋದಿರ್ಬೋದು, ಸೊಳ್ಳೆ ಪರದೆಗಳನ್ನ ಉಪಯೋಗಿಸುವಂತದ್ದಿರ್ಬೋದು, ಈ ಪದ್ಧತಿಗಳನ್ನ ಮಾಡೋದು ಮುಂಜಾಗ್ರತೆಯನ್ನು ವಹಿಸಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಬೇಸಿಗೆನಲ್ಲಿ ಯಾಕೆ ಕಾಯಿಲೆ ಬರ್ತವೆ ಅಂದ್ರೆ ಆಹಾರದ ಲಭ್ಯತೆ ಕಡಿಮೆ, ನೀರಿನ ಲಭ್ಯತೆ ಕಡಿಮೆ. ಸೊ ಹಾಗಾಗಿ ಅವಕ್ಕೆ ಸ್ವಲ್ಪ ಸ್ಟ್ರೆಸ್ ಇರ್ತವೆ, ಸ್ಟ್ರೆಸ್ ಇದ್ದಾಗ ಈ ತರದ ಕಾಯಿಲೆಗಳು ಹರಡುವುದು ಜಾಸ್ತಿ ಇರುತ್ತದೆ. ಒಂದೇ ಉಪಾಯ, ಈ ಎಲ್ಲ ಕಾಯಿಲೆಗಳಿಗೂ ಮುಂಜಾಗ್ರತಾ ಲಸಿಕೆಗಳು ಲಭ್ಯ ಇದ್ದಾವೆ, ಆ ಕಾಲಕಾಲಕ್ಕೆ ನಮ್ಮ ಸಿಬ್ಬಂದಿಯವರ ಸಲಹೆ ಮೇರೆಗೆ ಅವುಗಳ ಲಸಿಕೆಯನ್ನ ತಪ್ಪದೆ ಹಾಕಿಸಿಕೊಳ್ಳುವುದು ಬಹಳ ಸೂಕ್ತ. ಈ ಕುರಿ ಮತ್ತೆ ಮೇಕೆ ಸಾಕಾಣಿಕೆ ಏನಿದೆಯೋ ಇದು ಹಿಂಡಿ ಹಿಂಡಿನಲ್ಲಿ ಆಗ್ತಕ್ಕಂಥದ್ದು, ಸಾಕಷ್ಟು ಇರ್ತವೆ, 10 ಇರ್ಬೋದು, 50 ಇರ್ಬೋದು, 100, ಇನ್ನೂ ಅದಕ್ಕಿಂತಲೂ ಜಾಸ್ತಿ ಇರುತ್ತೆ. ಯಾವ್ದಾದ್ರು ಒಂದು ಕುರಿ ಅಥವಾ ಮೇಕೆಗೆ ಏನಾದ್ರೂ ಒಂದು ಕಾಯಿಲೆ ಕಾಣಿಸ್ಕೊಳ್ತು ಅಂತ ಹೇಳಿದ್ರೆ ಅಥವಾ ಅದು ಸಹಜವಾಗಿಲ್ಲ ಅಂತ ಹೇಳಿ ಅನ್ಸಿದ್ರೆ ಏನ್ ಮಾಡ್ಬೇಕಾಗತ್ತೆ? ಅದನ್ನ ಮೊದಲು ಹಿಂಡಿನಿಂದ ಸಪರೇಟ್ ಮಾಡಬೇಕು. ಮೊದಲನೇದಾಗಿ ಅದು ಡಲ್ ಆಗಿದೆ, ಅದು ಏನು ನಡಿಗೆನಲ್ಲಿ ಕುಂಟಿತಾ ಇದೆ, ಹಿಂಡಿನಿಂದ ಬೇರ್ಪಡ್ತಾ ಇದೆ, ಅದೇ ಬೇರ್ಪಡೋದು ಶುರು ಮಾಡುತ್ತೆ, ಅದಕ್ಕೇನೋ ತೊಂದರೆ ಇದೆ ಅಂತ ಗೊತ್ತಾದ ಕೂಡಲೇ ಕುರಿಯನ್ನ ಅಥವಾ ಮೇಕೆಯನ್ನ ಹಿಂಡಿನಿಂದ ಸಪರೇಟ್ ಮಾಡಿಡಬಹುದು. ಇಲ್ಲಿ ನಾವು ಕುಡಿಟ್ಟು ಮೇಯಿಸುವಂತ ಪದ್ಧತಿ ಅಳವಡಿಸಿಕೊಂಡಿದ್ದೆ ಅದರಲ್ಲಿ ಅದಕ್ಕೆ ಆದಂತ ಸಪರೇಟ್ ಒಂದು ನಿಗದಿತವಾದಂತಹ ಜಾಗವನ್ನು ಮಾಡ್ಕೊಂಡಿರ್ತೀವಿ, ಅಲ್ಲಿಡಬಹುದಾಗ್ತದೆ. ಈ ವಲಸೆ ಹೋಗುವಂತ ಸಂದರ್ಭಗಳಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವುಗಳನ್ನ ಲಾಸ್ಟ್ ಬಿಟ್ಬಿಡ್ತಾರೆ, ಹಿಂದೆ ಬಿಟ್ಬಿಟ್ಟು, ಅಥವಾ ಅದನ್ನ ಎಲ್ಲಾದ್ರೂ ಒಂದು ಅವರು ಟೆಂಟ್ ಮಾಡಿರುವಂತಹ ಜಾಗ ಇರಬಹುದು ಅಲ್ಲೇನೆ ಕೂಡಾಕ್ಬಿಟ್ಟು ಅಲ್ಲೇ ಮೇವನ್ನ ಒದಗಿಸುವಂತದ್ದು ಮಾಡ್ತಾರೆ. ಆತರ ಮಾಡ್ಕೊಳ್ಳೋದು ಸೂಕ್ತ. ಫಸ್ಟ್ ಅದನ್ನ ಬೇರೆ ಕಡೆ ಸಪರೇಟ್ ಮಾಡ್ಬಿಡ್ಬೇಕು, ಯಾಕೆಂತ ಹೇಳಿದ್ರೆ ಬಹಳ ವೇಗವಾಗಿ ಬೇರೆ ಪ್ರಾಣಿಗಳಿಗೂ ಕೂಡ ಹರಡುವಂತ ಸಾಧ್ಯತೆ ಇರ್ತದೆ. ಹಾಗಾಗಿ ಅದನ್ನ ಮೊದಲು ಬೇರ್ಪಡಿಸ್ಬಿಟ್ಟು ಸೂಕ್ತ ಚಿಕಿತ್ಸೆಗೆ ಅದನ್ನ ಮುಂದಾಗಬೇಕು. ನೀರನ್ನ ಹೆಚ್ಚು ಪ್ರಮಾಣದಲ್ಲಿ ಬೇಸಿಗೆ ಸಂದರ್ಭದಲ್ಲಿ ಕೇಳುತ್ತೆ ಅಂತ ಹೇಳಿದ್ರಿ. ಈ ನಿಟ್ಟಿನಲ್ಲಿ ಈ ವಲಸೆ ಹೋದಂತವ್ರು ನೀರಿಗೆ ಏನೆಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಳ್ಬಹುದು? ಅದೇ ನೀರಿನ ನಾನು ಹೀಗೆ ಹೇಳದಲ್ಲ, ಈಗೆಲ್ಲ ನಮ್ಗೆ ಕಮ್ಯುನಿಕೇಶನ್ ಚೆನ್ನಾಗಿರೋದ್ರಿಂದ ಮುಂದೆ ಹೋದಂತವ್ರನ್ನ ಕೇಳ್ಕೊಂಡು ಹೋಗ್ಬೇಕು ಅವರು, ನೀರು ಎಲ್ಲಿ ಸಿಗುತ್ತೆ. ಅದು ಹಿಂದೆ ಆದ್ರೆ ಅವ್ರಿಗೆ ಒಂದು ಟ್ರ್ಯಾಕ್ ಇದೆ ಅವ್ರದ್ದು, ಅವ್ರು ಒಂದೇ ರೂಟ್ ಅಲ್ಲಿ ಹೋಗ್ತಾರೆ, ಅವ್ರಿಗೆ ಅದೆಲ್ಲ ಗೊತ್ತಿರುತ್ತೆ, ಇಂಥ ಕಡೆ ಈ ತರ ಜಾಗ ಇದೆ, ಇಂಥ ಕಡೆ ಈ ತರ ಜಾಗ ಇದೆ ಅಂತ. ಈಗೆಲ್ಲ ಮೊಬೈಲ್ ಇರೋದ್ರಿಂದ ಅಥವಾ ಕಮ್ಯುನಿಕೇಶನ್ ಚೆನ್ನಾಗಿರೋದ್ರಿಂದ ಅವ್ರ ಹತ್ರ ನಾವು ಮುಂದೆ ತಿಳ್ಕೊಂಡು ಹೋಗುವಂತದ್ದು ಸೂಕ್ತ. ಇಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ, ನೀರು ಈಗ ನೀವು ಹೇಳಿದ್ರಲ್ಲ, ಈಗಂತೂ ಎಲ್ಲಾ ಕಡೆ ನಿಮ್ಗೆ ಫ್ರಿಡ್ಜ್ ಇರ್ಬೋದು, ರೆಫ್ರಿಜಿರೇಟರ್ಗಳು ಲಭ್ಯತೆ ಚೆನ್ನಾಗಿರುತ್ತೆ. ಅವಾಗ ನೀರು ಕೊಡುವಂತ ಸಂದರ್ಭದಲ್ಲಿ ಆ ನೀರಿಗೆ ಸ್ವಲ್ಪ ಐಸ್ನ ಸೇರಿಸಬಹುದು, ತಣ್ಣಗಾಗ್ಲಿ ಅಂತ. ಸೊ ಅದನ್ನ ಮಾಡೋದ್ರಿಂದ ಅವುಗಳಿಗೆ ಬಹಳ ಆರಾಮ ಸಿಗ್ತದೆ. ಸೊ ಅದನ್ನು ಒಂದನ್ನ ನಾವು ಪ್ರಯತ್ನ ಮಾಡಬಹುದು ಇಲ್ಲಿ ಅಂತ ಹೇಳಿದ್ರೆ, ಕುಡಿಟ್ಟು ಮಾಡುವಂತದ್ದು. ಈ ವಲಸೆ ಹೋಗುವಂತ ಸಂದರ್ಭಗಳಲ್ಲಿ ಎಲ್ಲಿನ ನೀರಿನ ಸೆಲೆಗಳಿದಾವೆ, ಎಲ್ಲಿ ನೀರಿನ ಮೂಲಗಳಿದಾವೆ, ಈಗೆಲ್ಲ ಸಾಧ್ಯವಾದಷ್ಟು ಕೆರೆಕಟ್ಟೆಗಳು ತುಂಬಿರುವಂತ ಚಾನ್ಸಸ್ ಕಮ್ಮಿ, ಬೇಸಿಗೆನಲ್ಲಿ ಕಮ್ಮಿ ಇರುತ್ತೆ. ಇದ್ದಂತ ಜಾಗಗಳಲ್ಲಿ ಎಲ್ಲಿ ಹುಡುಕೊಂಡು ಅಂತ ಜಾಗಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಸೂಕ್ತ. ಈ ಬೇಸಿಗೆಯಲ್ಲಿ ಒಂದಷ್ಟು ತೂಕ ಕಡಿಮೆ ಆಗ್ತಕ್ಕಂತ ಸಾಧ್ಯತೆ ಇರುತ್ತೆ ಅಂತ ಹೇಳಿ ತಾವು ಹೇಳಿದ್ರಿ. ಈ ನಿಟ್ಟಿನಲ್ಲಿ ಮಾರಾಟದ ಸಂದರ್ಭದಲ್ಲಿ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ? ಯಾಕೆ ಅಂತ ಅಂದ್ರೆ ತೂಕ ಕಡಿಮೆ ಆಯ್ತು ಅಂತ ಅಂದ್ರೆ ಅದು ರೈತರಿಗೆ ಆರ್ಥಿಕವಾಗಿ ದೊಡ್ಡ ನಷ್ಟವನ್ನ ಉಂಟು ಮಾಡುತ್ತೆ. ಈ ನಷ್ಟ ಆಗದ ಹಾಗೆ ಹೇಗೆ ಮುಂಜಾಗ್ರತಾ ಕ್ರಮ ಅನುಸರಿಸಬಹುದು? ಅದು ತೂಕ ಸಮರ್ಪಕವಾಗಿ ಬೆಳವಣಿಗೆ ಹೊಂದಬೇಕು ಅನ್ನೋದಕ್ಕೆ ಆಹಾರ ಮತ್ತು ನಿರ್ವಹಣೆನೇ ಮೂಲ, ಬೇರೆ ವಿಧಾನ ಇಲ್ಲ. ಅದಕ್ಕೆ ನೀವು ಹೇಳಿದಾಗೆ ಬೇಸಿಗೆನಲ್ಲಿ ಅವುಗಳ ರೇಟ್ ಕೂಡ ನೀವು ನೋಡಿರ್ಬೋದು. ಸಂತೆಗಳಲ್ಲಿ, ಜಾತ್ರೆಗಳಲ್ಲಿ ಹೋದ್ರೆ ಬೇಸಿಗೆ ರೇಟ್ಗೂ ನಿಮ್ಗೆ ಬೇರೆ ತರದ ರೇಟ್ಗಳಿಗೂ ಬಹಳ ವ್ಯತ್ಯಾಸ ಇರ್ತದೆ. ಯಾಕೆ ಅಂತ ಹೇಳಿದ್ರೆ ತೂಕಕ್ಕೆ ತಕ್ಕಾಗೆ ಬೆಲೆ, ಸೊ ಹಾಗಾಗಿ ಅವರಿಗೆ ಆರ್ಥಿಕವಾಗಿ ನಷ್ಟವಾಗುವಂತಹ ಸಂದರ್ಭಗಳೇ ಜಾಸ್ತಿ. ಆದ ಕಾರಣ ಆಹಾರವೇ ಅದರದ ಮೂಲ ಇರೋದ್ರಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಅವುಗಳ ಆಹಾರದ ಕೊರತೆ ಎದುರಾಗದಂಗೆ ನೋಡ್ಕೋಬೇಕು. ಬೇಸಿಗೆನಲ್ಲಿ ಪದ್ಧತಿಯನ್ನು ಫಾಲೋ ಮಾಡ್ತಾ ಇಲ್ಲ, ಬರೀ ಹೊರಗಡೆ ಮೇಯಿಸ್ತಾ ಇದೀವಿ ಅಂತ ಇದ್ದಂತ ಸಂದರ್ಭದಲ್ಲೂ ಕೂಡ ಬೇಸಿಗೆನಲ್ಲಿ ಅಟ್ಲೀಸ್ಟ್ ಬೇಸಿಗೆ ಕಾಲದಲ್ಲಿ ಅವುಗಳಿಗೆ ಸ್ವಲ್ಪ ಪ್ರಮಾಣದ ಸಪ್ಲಿಮೆಂಟರಿ ಫೀಡಿಂಗ್ ಅಂತ ಏನ್ ಹೇಳ್ತೀವಲ್ಲ, ಅಡಿಷನಲ್ ಆಗಿ ಸ್ವಲ್ಪ ತಿಂಡಿನ ಕೊಡೋದನ್ನ ಅಭ್ಯಾಸ ಮಾಡಿಕೊಂಡ್ರೆ ಆ ಏನ್ ಲಾಸ್ ಹೀಟ್ ಇಂದ ಎಕ್ಸಸ್ ಸ್ಟ್ರೆಸ್ ಇಂದ ಗ್ರೋತ್ ಕಡಿಮೆ ಆಗ್ತಿರತ್ತಲ್ಲ, ಅದು ಮೇಕಪ್ ಆಗುತ್ತೆ, ತಡೆಗಟ್ಟುವಂತ ಸಾಧ್ಯತೆ ಇರುತ್ತೆ. ಅಂತಿಮವಾಗಿ ಬೇಸಿಗೆಯಲ್ಲಿ ಕುರಿ ಮತ್ತೆ ಮೇಕೆಗಳ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ನಮ್ಮ ಕೃಷಿಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಏನಂತ ಹೇಳಿದ್ರೆ, ಮೊದಲನೇದಾಗಿ ನೀರಿನ ಲಭ್ಯತೆಯನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಹಸಿರು ಮೇವನ್ನ ಸಮರ್ಪಕ ಪ್ರಮಾಣದಲ್ಲಿ ಕೊಡೋದಕ್ಕೆ ಕ್ರಮ ವಹಿಸಬೇಕು. ಹಸಿರು ಮೇವು ಲಭ್ಯತೆ ಇಲ್ಲ ಅಂತ ಹೇಳಿದ್ರೆ ಮೇವಿನ ಮರಗಳನ್ನು ಬೆಳ್ಕೋಬೇಕು. ನಾವು ಸಾಕಷ್ಟು ಸಂದರ್ಭಗಳಲ್ಲಿ ಅವರಿಗೆ ಹೇಳ್ತಿರ್ತೀವಿ, ಬದುಗಳಲ್ಲಿ ಅವರದ್ದು ಇರತಕ್ಕಂಥ ಸಣ್ಣ ಜಮೀನಿನಲ್ಲಿ ಕೂಡ ಬದುಗಳಲ್ಲಿ ಮೇವಿನ ಮರಗಳನ್ನು ಬೆಳೆಸ್ಕೋಬಹುದು. ಆ ಮೇವಿನ ಮರಗಳದ ಸೊಪ್ಪು ಏನಿರುತ್ತದೆ ಈ ಬೇಸಿಗೆನಲ್ಲಿ ಒಂಥರ ಆಪತ್ ಬಾಂಧವ ನಮಗೆ. ಸೊ ಹಾಗಾಗಿ ನೀರು ಮತ್ತೆ ಮೇವು, ಹಸಿರು ಮೇವನ್ನು ಒದಗಿಸಿಕೊಡುವಂತದ್ದು, ಮತ್ತೆ ರೋಗ ರುಜಿನಗಳಿಗೆ ಮುಂಜಾಗ್ರತೆಯಾಗಿ ಲಸಿಕೆ, ಈ ಮೂರು ಕ್ರಮವನ್ನು ತಪ್ಪದೇ ನಿರ್ವಹಿಸೋದ್ರಿಂದ ಒಳ್ಳೆಯ ಲಾಭದಾಯಕ ಕುರಿ ಮೇಕೆ ಸಾಕಾಣಿಕೆಯನ್ನು ಮಾಡಬಹುದು ಅನ್ನೋದು ನನ್ನ ಒಂದು ಮಾತು. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಸಂಪರ್ಕವನ್ನು ಮಾಡುವಂತದ್ದು ಹೇಗೆ? ನನ್ನ ಮೊಬೈಲ್ ಸಂಖ್ಯೆ 9844653450. ಇನ್ನೊಮ್ಮೆ ಹೇಳಿ, 9844653450. ಒಳ್ಳೆದು ಡಾಕ್ಟರ್ ಗುರುಪ್ರಸಾದ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಬೇಸಿಗೆಯಲ್ಲಿ ಕುರಿ ಮತ್ತು ಮೇಕೆಗಳ ನಿರ್ವಹಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಬೇಸಿಗೆಯಲ್ಲಿ ಜಾನುವಾರುಗಳ ನಿರ್ವಹಣೆ ಹಾಗೂ ಕುರಿ ಮತ್ತು ಮೇಕೆಗಳ ಸಾಕಾಣಿಕೆ ಈ ಕುರಿತಂತೆ ಹಾಸನದ ಪಶುಸಂಗೋಪನಾ ಪಾಲಿಟೆಕ್ನಿಕ್ನ ಪ್ರಾಂಶುಪಾಲರಾದ ಡಾ ಗುರುಪ್ರಸಾದ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ವನ್ಯಪ್ರಾಣಿಗಳ ಹಾವಳಿ ಮತ್ತು ಅದರ ನಿರ್ವಹಣೆ ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಬಾಳಪ್ಪನವರ್ ಅವರೊಂದಿಗಿನ ಸಂದರ್ಶನವನ್ನು ಪ್ರಸಾರ ಮಾಡುತ್ತೇವೆ. ಇಲ್ಲಿಗೆ ಇಂದಿನ ಹೈನು ಹೊನ್ನು ಬಾನುಲಿ ಸರಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಹೈನು ಹೊನ್ನು ಬಾನುಲಿ ಸರಣಿಯೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಯಿತು. ಹಮನೆ ಫಸಲ್ ಬಿಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ಇನ್ನಿಲ್ಲ ಭಯ, ಇನ್ನಿಲ್ಲ ಚಿಂತೆ, ಸಿಕ್ಕಿದೆ ನಮಗೆ ಹೊಸ ಮಾರ್ಗ. ಮಾಡಿಸಿ ನಾವು ಬೆಳೆ ವಿಮೆಯ, ದೂರಾಗಿಸಿದೆವು ರೈತರ ಚಿಂತೆಯ. ಭವಿಷ್ಯವಾಯಿತು ನಿಶ್ಚಿಂತ, ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಹಿಂದೆ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಹಿಂದೆ ಹತ್ತಿರದ ಬ್ಯಾಂಕ್ ಶಾಖೆ